ಒಂದು ಸಹಕಸಬು ಅಂತ ಹೇಳ್ಬೋದು. ಕೃಷಿಗೆ ಒಂದು ಪೂರಕವಾದ ಕಸಬು ಕೂಡ ಅಂತ ಹೇಳ್ಬೋದು. ಏಕೆಂದರೆ ಜೇನುನೊಣಗಳಿಂದ ಪರಾಗಸ್ಪರ್ಶ ಆಗುತ್ತೆ, ಮತ್ತು ಜೇನು ಕುಟುಂಬಗಳು ಜೇನುತುಪ್ಪವನ್ನು ಕೂಡ ನೀಡ್ತವೆ. ಒಂದು ಕಡೆ ಬೆಳೆ ಇಳುವರಿ ಜಾಸ್ತಿ ಆದರೆ ಇನ್ನೊಂದು ಕಡೆ ಅವರಿಗೆ ತುಪ್ಪವನ್ನು ಮತ್ತು ಬೇರೆ ಉತ್ಪನ್ನಗಳನ್ನು ಕೂಡ ಅವರು ಮಾರಾಟ ಮಾಡಿ ಲಾಭವನ್ನು ಗಳಿಸ್ಕೋಬೋದು. ಈ ಜೇನು ಕೃಷಿಯನ್ನು ಕೈಗೊಂಡಾಗ ನಾವು ಕುಟುಂಬಗಳನ್ನು ಕಾಲಕ್ಕೆಗುಣವಾಗಿ ನಿರ್ವಹಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಈ ಜೇನು ಸುಗ್ಗಿ ಕಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಬಹಳ ಮುಖ್ಯ ಅಂತ ಅಂದು ತಾವು ಜೇನು ಕೃಷಿ ತಜ್ಞರು ಹೇಳ್ತಾ ಇರ್ತಾರೆ. ಇವತ್ತು ಈ ಒಂದು ವಿಚಾರದ ಬಗ್ಗೆನೇ ತಿಳಿಸ್ಕೊಡ್ಬೇಕು. ಅಂದರೆ ಈ ಸುಗ್ಗಿ ಕಾಲ ಅಂದ್ರೇನು, ಈ ಸಂದರ್ಭದಲ್ಲಿ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ, ಈ ಸಂದರ್ಭದಲ್ಲಿ ಬರುವ ಸಮಸ್ಯೆಗಳೇನು, ಈ ಎಲ್ಲದರ ಬಗ್ಗೆ ಒಂದು ಮಾಹಿತಿ ಕೊಡಬೇಕು. ಮೊದಲಿಗೆ ಈ ಜೇನು ಕುಟುಂಬಗಳ ನಿರ್ವಹಣೆ ಬಗ್ಗೆ ಒಂದು ಪರಿಚಯ ಮಾಡಿಕೊಡ್ತೀರಾ? ಜೇನು ಕುಟುಂಬಗಳು ಇವತ್ತು ನಿರ್ವಹಣೆ ತುಂಬ ಅವಶ್ಯಕ. ಜೇನು ಕುಟುಂಬಗಳಿಗೆ ಬೇಕಾಗುವಂಥ ಎಲ್ಲ ಸಸ್ಯ ಸಂಪತ್ತುಗಳು ಮತ್ತು ಅವಕ್ಕೆ ಬೇಕಾಗುವಂಥ ಕುಟುಂಬಗಳ ನಿರ್ವಹಣೆ ಇವೆಲ್ಲವನ್ನು ಒಳಗೊಂಡಂತೆ ನಾವು ಅನುಸರಿಸಿದಾಗ ಮಾತ್ರನೇ ಜೇನುತುಪ್ಪದ ಉತ್ಪಾದನೆ ನಮಗೆ ಹೆಚ್ಚು ಸಿಗುತ್ತೆ, ಹಾಗೆ ಜೇನು ಕುಟುಂಬಗಳ ಅಭಿವೃದ್ಧಿಯಾಗುತ್ತೆ, ಇವುಗಳ ಮುಖಾಂತರ ನಮಗೆ ಪರಾಗಸ್ಪರ್ಶ ಎಲ್ಲ ಆಗುತ್ತೆ. ಇದು ನಾವು ವಿವಿಧ ಕಾಲಕ್ಕೆ ತಕ್ಕ ಹಾಗೆ, ಅಂದರೆ ಮಳೆಗಾಲದಲ್ಲೇ ಬೇರೆ ಥರ ನಿರ್ವಹಣೆ ಮಾಡಬೇಕಾಗುತ್ತೆ, ಚಳಿಗಾಲದಲ್ಲೇ ಬೇರೆ ಥರ ನಿರ್ವಹಣೆ ಇರುತ್ತೆ, ಮತ್ತು ನಮ್ಮ ಬೇಸಿಗೆ ಕಾಲದಲ್ಲೂ ಕೂಡ ಬೇರೆ ರೀತಿಯ ನಿರ್ವಹಣೆ ಇರುತ್ತೆ. ಹಾಗೆ ನಾವು ಜೇನು ನಿರ್ವಹಣೆ ನಾವು ಜೇನು ಸುಗ್ಗಿಯ ಕಾಲ ಮತ್ತು ಆಹಾರದ ಅಭಾವದ ಕೂಡ ವಿವಿಧ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡೋದು ಸೂಕ್ತ ಆಗುತ್ತೆ. ಹಾಗೆ ಇದು ಒಂದು ಪ್ರದೇಶಕ್ಕೆ ಅನುಸಾರವಾಗಿ ಋತುಮಾನಗಳ ಅನುಸಾರವಾಗಿ ನಾವು ವಿವಿಧ ರೀತಿಯಲ್ಲಿ ಜೇನು ನಿರ್ವಹಣೆ ಮಾಡಬೇಕಾಗುತ್ತೆ. ಜೇನು ನಿರ್ವಹಣೆ ಮಾಡೋದ್ರಿಂದ ಮಾತ್ರ ನಮಗೆ ಹೆಚ್ಚು ಜೇನುತುಪ್ಪ ಸಿಗೋದಕ್ಕೆ ಸಾಧ್ಯ. ಇನ್ನು ಮುಖ್ಯವಾಗಿ ಜೇನು ಸುಗ್ಗಿ ಕಾಲ ಅಂತ ನಾವು ಕೇಳ್ತಾ ಇರ್ತೀವಿ, ಜೇನು ಸುಗ್ಗಿ ಕಾಲ ಅಂದ್ರೆ ಯಾವ ಅಂತೀರಿ? ಜೇನು ಸುಗ್ಗಿ ಕಾಲ ಅಂದರೆ ಅದು ಒಂದು ಪ್ರದೇಶಕ್ಕೆ ಸೀಮಿತ ಆಗಿರುತ್ತೆ. ಯಾವ ಪ್ರದೇಶದಲ್ಲಿ ಹೆಚ್ಚು ಹೂಗಳು ಅಂದರೆ ಸಸ್ಯಗಳು ಹೂಗಳನ್ನು ಬಿಡುತ್ತೋ ಅಂಥ ಒಂದು ಸಂದರ್ಭ ನಾವು ಜೇನು ಸುಗ್ಗಿಯ ಕಾಲ ಕರಿಬೋದು. ನಾವು ಕರ್ನಾಟಕದಲ್ಲಿ ವಿಶೇಷವಾಗಿ ಈ ನವಂಬರಿಂದ ಏಪ್ರಿಲ್ವರೆಗೂ ನಾವು ಹೆಚ್ಚು ಜೇನು ಸುಗ್ಗಿಯ ಕಾಲ ಅಂತ ಕರಿಬೋದು. ಈ ನವಂಬರಲ್ಲಿ ನಮ್ಮ ಕೃಷಿ ಬೆಳೆಗಳು ವಿಶೇಷವಾಗಿ ದೀಪಾವಳಿ ಹಬ್ಬ ಸುತ್ತಮುತ್ತ ನಮ್ಮ ಕೃಷಿ ಸಂಬಂಧಿತ ಬೆಳೆಗಳು ಹೆಚ್ಚು ಹೂಗಳನ್ನು ಹರಳಿರ್ತವೆ. ಹಾಗೆ ಈ ಯುಗಾದಿ ಹಬ್ಬದ ಸುತ್ತಮುತ್ತ ಅರಣ್ಯ ಸಸ್ಯಗಳಲ್ಲಿ ನಾವು ಹೂಗಳನ್ನು ಕಾಣಬಹುದು. ಹೌದು, ಈ ಸಂದರ್ಭದಲ್ಲಿ ನಮಗೆ ಹೆಚ್ಚು ಜೇನುತುಪ್ಪವನ್ನು ಸಿಗುತ್ತೆ, ಅದಕ್ಕೋಸ್ಕರ ನಾವು ಜೇನು ಸುಗ್ಗಿಯ ಕಾಲ ಅಂತ ಕರಿತೀವಿ. ಅಂದರೆ ಈ ಜೇನು ಸುಗ್ಗಿ ಕಾಲದಲ್ಲಿ ಜೇನು ಕುಟುಂಬಗಳ ನಿರ್ವಹಣೆಯನ್ನು ಹೇಗೆ ಮಾಡ್ಕೋಬೇಕಾಗತ್ತೆ ಅಂತೀರಿ? ಜೇನು ಸುಗ್ಗಿಯ ಕಾಲದಲ್ಲಿ ಕುಟುಂಬಗಳು ತುಂಬ ಬಲಿಷ್ಠವಾಗಿರ್ತವೆ, ಮತ್ತು ಹೆಚ್ಚು ಜೇನುತುಪ್ಪ ಸಂಗ್ರಹಣೆ ಮಾಡಿ ಶೇಖರಣೆ ಮಾಡುವಂಥ ಕೂಡ ಸಾಮರ್ಥ್ಯವನ್ನು ನಾವು ಕಾಣ್ಬೋದು. ಇಂಥ ಸಂದರ್ಭದಲ್ಲಿ ನಾವು ಕುಟುಂಬಗಳ ನಿರ್ವಹಣೆನ ಕನಿಷ್ಠ ಪಕ್ಷ 10-12 ದಿನಕ್ಕೊಮ್ಮೆ ಆದರೂ ನಾವು ಕುಟುಂಬಗಳನ್ನು ಪರೀಕ್ಷೆಯನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಕುಟುಂಬಕ್ಕೆ ಅಗತ್ಯವಾಗಿ ಜೇನುತುಪ್ಪದ ಕೋಣೆ ಬೇಕಾಗುತ್ತೆ. ಆ ಜೇನುತುಪ್ಪದ ಕೋಣೆಗಳಿಗೆ ನಾವು ಮೇಣದ ಹಾಳೆಯನ್ನು ಅಂಟಿಸಿ ನಾವು ಕೊಡಬೇಕಾಗುತ್ತೆ. ಹಾಗೆ ಕೆಲವು ಸಂದರ್ಭದಲ್ಲಿ ಕುಟುಂಬ ಬಲಿಷ್ಠ ಆಗಿರೋದ್ರಿಂದ ರಾಣಿ ಕಣಗಳು ಕೂಡ ರಚನೆ ಆಗೋದನ್ನು ನಾವು ಗಮನಿಸ್ಬೋದು. ಒಂದು ವೇಳೆ ನಾವು ಕುಟುಂಬಗಳನ್ನು ವಿಭಜನೆ ಮಾಡ್ಕೋಬೇಕು ಅನ್ನಾಗಿದ್ರೆ ಅದನ್ನು ನಾವು ಉಪಯೋಗ ಮಾಡ್ಕೋಬೋದು, ಅಥವಾ ಅವುಗಳನ್ನು ನಾಶ ಮಾಡಬಹುದು. ರಾಣಿಗಳು ನಾಶ ಮಾಡೋದ್ರಿಂದ ನಾವು ಕುಟುಂಬಗಳನ್ನು ನಮ್ಮಲ್ಲೇ ಉಳಿಸ್ಕೋಬೋದಾಗಿದೆ. ಕಾಲಕ್ಕೆ ಸರಿಯಾಗಿ ನಾವು ಜೇನುತುಪ್ಪವನ್ನು ಕೂಡ ತೆಗಿಬೇಕಾಗುತ್ತೆ, ಹಾಗೆ ಬಿಟ್ಟರು ಕೂಡ ಅದು ಕಷ್ಟ ಆಗುತ್ತೆ. ಮತ್ತು ಜೇನು ಕುಟುಂಬಗಳು ಅಲ್ಲಲ್ಲೇ ಕೆಲವು ಕಡೆಗೆ ಹೆಚ್ಚುವರಿಯಾಗಿ ಎರಿಗಳನ್ನು ಕಟ್ತವೆ, ಅದನ್ನು ಕೂಡ ನಾವು ತೆಗೆಯೋದ್ರ ಮುಖಾಂತರ ಜೇನು ಕುಟುಂಬಗಳನ್ನ ಈ ಕಾಲದಲ್ಲಿ ನಾವು ನಿರ್ವಹಣೆ ಮಾಡ್ಕೊಳ್ಳೋದು ತುಂಬ ಅವಶ್ಯಕ. ಜೇನು ಕುಟುಂಬಗಳ ಸಂಖ್ಯೆ ಜಾಸ್ತಿ ಆದಾಗ ಅದು ನೈಸರ್ಗಿಕ ಪಾಲಾದಂದ್ರೆ ಅದು ರೈತನಿಗೆ ನಷ್ಟ ಆಗುತ್ತೆ. ಅಂಥದನ್ನ ನಾವು ಗುರುತು ಮಾಡಿ ನಾವೇನೆ ವಿಭಜನೆ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಇನ್ನೊಂದು ಕುಟುಂಬವನ್ನ ನಮ್ಮ ಮಧುವನದಲ್ಲಿ ನಾವು ವೃದ್ಧಿ ಮಾಡ್ಕೋಬಹುದಾಗಿದೆ. ಈಗ ತಾವು ಈ ಜೇನು ಕುಟುಂಬಗಳ ವಿಭಜನೆ ಮಾಡಬೇಕು ಅಂತ ತಾವು ಹೇಳಿದ್ರಿ. ಈ ಜೇನು ಕುಟುಂಬಗಳ ವಿಭಜನೆ ಅಂದ್ರೇನು? ವಿಭಜನೆಯನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಅಂತ? ಒಂದು ಕುಟುಂಬವನ್ನ ಎರಡು ಕುಟುಂಬವಾಗಿ ಮಾಡ್ಕೊಳ್ಳೋದನ್ನ ನಾವು ಕುಟುಂಬಗಳ ವಿಭಜನೆ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ISI ಮಾದರಿಯ ಜೇನು ಪೆಟ್ಟಿಗೆಗಳಲ್ಲಿ ನಾವು ದುರ್ವೆ ಜೇನು ಸಾಕಾಣಿಕೆ ಮಾಡಿದ್ರೆ ಸುಮಾರು 8 ಚೌಕಟ್ಟುಗಳನ್ನ ನಾವು ಒಂದು ಪೆಟ್ಟಿಗೆಯಲ್ಲಿ ಕಾಣಬಹುದು. 8 ಚೌಕಟ್ಟುಗಳು ತುಂಬಿದ್ದಾಗ ನಾವು ಅದನ್ನು ಬೇಕಾದ್ರೆ ಒಂದು ಕುಟುಂಬನ ಎರಡಾಗಿ ಮಾಡ್ಕೋಬಹುದು. ಒಂದು ಖಾಲಿ ಪೆಟ್ಟಿಗೆಗೆ ತುಂಬಿರುವಂಥ ಜೇನು ಎರಿ ಇರುವಂಥ 4 ಚೌಕಟ್ಟುಗಳನ್ನು ಅದಕ್ಕೆ ವರ್ಗಾವಣೆ ಮಾಡಬೇಕಾಗತ್ತೆ. ಅದರಲ್ಲಿ ನಾವು ನೋಡ್ಕೋಬೇಕಾದ್ರೆ ಅದರಲ್ಲಿ ಉತ್ತಮವಾದಂಥ ಪರಾಗವನ್ನು ಶೇಖರಣೆ ಆಗಿರಬೇಕು, ಜೇನುತುಪ್ಪ ಶೇಖರಣೆ ಆಗಿರಬೇಕು, ಹಾಗೆ ಮೊಟ್ಟೆ ಮರಿ ಇರಬೇಕು, ಮತ್ತು ಸಮೃದ್ಧವಾಗಿರುವಂಥ ಜೇನು ನೊಣಗಳ ಸಂಖ್ಯೆ ಕೂಡ ಹೆಚ್ಚಾಗಿರಬೇಕು. ಈ ಥರ ವಿಂಗಡಣೆ ಮಾಡಿ ಇಟ್ಕೋಬೇಕು. ಈಗ ಒಂದು ಕುಟುಂಬದಲ್ಲಿ ರಾಣಿ ಇನ್ನೊಂದು ಕುಟುಂಬದಲ್ಲಿ ರಾಣಿ ಇರೋದಿಲ್ಲ. ಆ ರೀತಿ ಮಾಡಿದಾಗ ಒಂದು ಪೆಟ್ಟಿಗೆನ ತಗೊಂಡು ಸುಮಾರು ಅರ್ಧದಿಂದ 1 ಕಿಲೋಮೀಟರ್ ದೂರ ತಗೊಂಡೋಗಿ ನಾವು ಆ ಕುಟುಂಬವನ್ನು ಇಡಬೇಕಾಗತ್ತೆ. ಎಲ್ಲಿ ರಾಣಿ ಇರೋದಿರುವೋ ಆ ಕುಟುಂಬದಲ್ಲಿ ಹೊಸ ರಾಣಿನ ಅದು ಅಭಿವೃದ್ಧಿಪಡಿಸ್ಕೊಳ್ಳುತ್ತೆ. ಸೊ ಇದ್ರ ಮುಖಾಂತರ ನಾವು ಒಂದು ಕುಟುಂಬನ ಎರಡು ಕುಟುಂಬವಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ವಿಭಜನೆ ನಾವು ಯಾವ ರೀತಿ ಮಾಡ್ತೀವಿಯೋ ಅದೇ ರೀತಿ ಈ ಕುಟುಂಬಗಳಿಂದ ಒಂದುಗೂಡಿಸೋದಕ್ಕೂ ಕೂಡ ಸಾಧ್ಯನೇ? ಖಂಡಿತವಾಗ್ಲೂ ಸಾಧ್ಯ. ಅದಕ್ಕೂ ಕೂಡ ಒಂದು ತಾಂತ್ರಿಕತೆ ಇದೆ. ಎರಡು ಕುಟುಂಬಗಳನ್ನ ನಾವು ಒಂದುಗೂಡಿಸಬಹುದಾಗಿದೆ. ವಿಶೇಷವಾಗಿ ಈ ಆಹಾರ ಕೊರತೆ ಇದ್ದಂತ ಸಂದರ್ಭದಲ್ಲಿ, ಕುಟುಂಬಗಳು ಬಹಳ ಬಲಹೀನ ಆಗಿದ್ದಂತ ಸಂದರ್ಭದಲ್ಲಿ, ದುರ್ಬಲ ಆಗಿದ್ದ ಸಂದರ್ಭದಲ್ಲಿ, ಮತ್ತೆ ಕೆಲವು ಸಲ ರಾಣಿ ರಹಿತವಾಗುತ್ತೆ ಅಂತ ಸಂದರ್ಭದಲ್ಲಿ ನಾವು ಎರಡು ಕುಟುಂಬಗಳನ್ನ ನಾವು ವಿಲೀನ ಮಾಡಬೇಕಾಗತ್ತೆ ಅಥವಾ ಒಂದುಗೂಡಿಸಬೇಕಾಗುತ್ತೆ. ಯಾವ ಕುಟುಂಬದಲ್ಲಿ ನಾವು ವಿಲೀನ ಮಾಡಬೇಕು ಅಂತ ಅನ್ಕೊಂಡಿರ್ತೀವೋ ಅಂತ ಕುಟುಂಬನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದರಲ್ಲೇ ನಾವು ಸಂಸಾರ ಕೋಣೆಯ ಮೇಲೆ ಒಂದು ದಿನಪತ್ರಿಕೆಯನ್ನು ತಗೊಂಡು ಅವಕ್ಕೆ ಸಣ್ಣ ಸಣ್ಣ ರಂಧ್ರಗಳನ್ನ ಮಾಡಿ ಅದಕ್ಕೆ ಎರಡೂ ಬದಿಗೆ ನಾವು ಜೇನುತುಪ್ಪ ಅಥವಾ ಸಕ್ಕರೆ ಪಾಕವನ್ನು ಲೇಪನ ಮಾಡಿ ಆ ಸಂಸಾರ ಕೋಣೆ ಮೇಲೆ ಇಡಬೇಕಾಗುತ್ತೆ. ನಂತರ ಯಾವುದು ನಾವು ಕುಟುಂಬನ ವಿಲೀನ ಮಾಡಬೇಕು ಅನ್ಕೊಂಡಿದೀವೋ ಆ ಕುಟುಂಬವನ್ನು ತಗೋಬಂದು ಅದ್ರ ತಳಮನೆ ತೆಗೆದು ಅದರಲ್ಲಿ ರಾಣಿ ಏನಾದ್ರೂ ಇದ್ರೆ, ದುರ್ಬಲ ಕುಟುಂಬದ ರಾಣಿ ಇದ್ರೆ ಆ ರಾಣಿನ ನಾವು ಸಾಯಿಸಬೇಕಾಗುತ್ತೆ. ಒಂದು ಕುಟುಂಬದ ರಾಣಿ ಸಾಯಿಸಿ ಅದನ್ನ ಇನ್ನೊಂದು ಕುಟುಂಬದ ಮೇಲೆ ಇಡಬೇಕಾಗುತ್ತೆ. ಈಗ ಎರಡು ಸಂಸಾರ ಕೋಣೆಗಳ ನಡುವೆ ನಮ್ಮ ದಿನಪತ್ರಿಕೆ ಅಥವಾ ಒಂದು ಪತ್ರಿಕೆ ರಂಧ್ರಗಳಿರುವಂತದ್ದು ಮತ್ತೆ ಜೇನುತುಪ್ಪವನ್ನ ಲೇಪನ ಮಾಡಿರುವಂತ ಪತ್ರಿಕೆ ಇರುತ್ತೆ. ಈ ಸಂದರ್ಭದಲ್ಲಿ ಎರಡೂ ಕುಟುಂಬಗಳ ಸದಸ್ಯರು ಅಂದ್ರೆ ಕೆಲಸಗಾರ ಹುಳುಗಳು ಅವುಗಳ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಅವಾಗ ಅದೇಲಿರುವಂತ ಎಲ್ಲ ಜೇನುತುಪ್ಪವನ್ನು ತಿನ್ನುತ್ತೆ ಮತ್ತೆ ಎರಡೂ ಕುಟುಂಬಗಳ ಒಂದು ಸುವಾಸನೆ ಕೂಡ ಒಂದೇ ರೀತಿಯಾಗಿ ಆಗುತ್ತೆ. ಈ ಮುಖಾಂತರ ಒಂದು 3-4 ದಿನದೊಳಗಡೆ ಎರಡು ಕುಟುಂಬಗಳು ವಿಲೀನ ಆಗ್ತವೆ. ಹಾಗೆ ಒಂದು ಕುಟುಂಬನೇ ತಂದು ಹಾಕಿದ್ರೆ ಜಗಳಗಳಾಗ್ತವೆ. ಈ ರೀತಿನ ನಾವು ಮಾಡಿದ್ರೆ ಮಾತ್ರ ಅವೆರಡು ಕುಟುಂಬಗಳು ಒಂದುಗೂಡೋದಕ್ಕೆ ಸಾಧ್ಯ. ಅಂದ್ರೆ ಅಲ್ಲೂ ಕೂಡ ಒಪ್ಕೊಳ್ಳುವಂತ ಒಂದು ಸಮಸ್ಯೆ ಇರುತ್ತೆ ಅಂತ ಜೇನು ನೊಣಗಳಲ್ಲೂ ಕೂಡ. ವಿಶೇಷವಾಗಿ ಆ ರಾಣಿ ಹುಳ ಸೂಸುವಂತ ಒಂದು ಸೆಂಟ್ ಅಂದ್ರೆ ಒಂದು ವಾಸನೆ ಇಲ್ಲಿ ಬಹಳ ಮುಖ್ಯ. ಪ್ರತಿಯೊಂದು ರಾಣಿಗೂ ಅದತ್ತೇ ಆದಂತ ಒಂದು ವಿಶೇಷವಾದ ವಾಸನೆಯನ್ನ ಸೂಸ್ತಾ ಇರುತ್ತೆ. ಕುಟುಂಬಕ್ಕೂ ಕೂಡ ವಿಶಿಷ್ಟವಾದ ಸುವಾಸನೆ ಇರುತ್ತೆ, ನಿರ್ದಿಷ್ಟವಾದಂತ ಒಂದು ಸುವಾಸನೆ ಇರುತ್ತೆ. ಹಾಗಾಗಿ ಒಂದು ಕೂಡ ಅದರಲ್ಲೂ ಸ್ವಲ್ಪ ಸಮಸ್ಯೆ ಆಗಬಹುದು. ಖಂಡಿತವಾಗ್ಲೂ ಅದಕ್ಕೋಸ್ಕರ ನಾವು ಪದ್ಧತಿಯನ್ನು ಅನುಸರಿಸಿದ್ರೆ ಮಾತ್ರ ಅವು ಒಂದುಗೂಡೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ದುರ್ಬಲ ಕುಟುಂಬದ ರಾಣಿಯನ್ನ ಸಾಯಿಸದೇ ಹೊರತು ಅವು ಒಗ್ಗೂಡಕ್ಕೆ ಒಪ್ಪಲ್ವಾ ಅಂತೀರ? ಅಲ್ಲ, ಎರಡು ರಾಣಿ ಇದ್ದಾಗ ಒಂದುಗೂಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಯಾವ್ದು ಎರಡು ಕುಟುಂಬದಲ್ಲಿ ಒಂದು ಕುಟುಂಬದ ದುರ್ಬಲ ಕುಟುಂಬದ ರಾಣಿಯನ್ನ ನಾವು ಕೊಲ್ಲಲೇಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ನಾವು ಈ ಜೇನು ಕುಟುಂಬಗಳನ್ನ ಯಾಕಾಗಿ ಪರೀಕ್ಷೆ ಮಾಡಬೇಕು ಅಂತೀರಿ? ಜೇನು ಕುಟುಂಬಗಳನ್ನ ನಾವು ಕನಿಷ್ಠ ಪಕ್ಷ 8-10 ದಿನಕ್ಕೊಮ್ಮೆ ನಾವು ಕುಟುಂಬಗಳು ಪರೀಕ್ಷೆ ಮಾಡಲೇಬೇಕಾಗತ್ತೆ. ವಿಶೇಷವಾಗಿ ಇದು ಜೇನು ಕುಟುಂಬಗಳನ್ನ ನಾವು ಪರೀಕ್ಷೆ ಮಾಡ್ಬೇಕಾದ್ರೆ ಕುಟುಂಬದ ಒಳಗಡೆಗೆ ಆಹಾರದ ದಾಸ್ತಾನು ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಬೇಕಾಗತ್ತೆ. ಅದರಲ್ಲಿ ಪರಾಗ ಅಥವಾ ಮಕರಂದ ಯಾವ ತರ ದಾಸ್ತಾನು ಆಗಿದೆ ಅಂತ ನೋಡ್ಕೋಬೇಕಾಗತ್ತೆ. ಎರಡನೇದಾಗಿ ರಾಣಿ ಇರುವಿಕೆ ಬಗ್ಗೆ ನಾವು ಖಚಿತಪಡಿಸ್ಕೋಬೇಕಾಗತ್ತೆ. ಅದ್ರ ಮೊಟ್ಟೆಗಳು ಯಾವ ತರ ಇಡ್ತಾ ಇದೆ ಅದನ್ನ ನೋಡೋದ್ರ ಮುಖಾಂತರ ಅಥವಾ ರಾಣಿಯನ್ನೇ ನಾವು ಗುರುತು ಮಾಡೋದ್ರ ಮುಖಾಂತರ ಅದನ್ನ ಖಚಿತಪಡಿಸ್ಕೋಬೇಕಾಗತ್ತೆ. ಹಾಗೆ ಮೂರನೇದೇನಂದ್ರೆ ಯಾವ್ದಾದ್ರು ಕೀಟಗಳು ಬಂದಿದ್ದಾವ, ಯಾವ್ದಾದ್ರು ಶತ್ರುಗಳು ರೋಗಗಳು ಬಂದಿದ್ದಾವ ಅಂತ ನಾವು ಗಮನಿಸಬೇಕಾಗತ್ತೆ. ಈ ತರ ನಾವು ವಾರಕ್ಕೊಮ್ಮೆ ನಾವು ಪರೀಕ್ಷೆ ಮಾಡಿದಾಗ ಅದಕ್ಕೆ ನಿರ್ದಿಷ್ಟವಾದಂತ ನಿರ್ವಹಣಾ ಕ್ರಮಗಳನ್ನ ಅನುಸರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಖ್ಯವಾಗಿ ಜೇನುಗಳಿಗೆ ಬರುವಂತ ಮುಖ್ಯವಾದ ಕೀಟಪೀಡೆಗಳು ಯಾವ್ಯಾವು ಅಂತೀರಿ? ನಮ್ಮ ತಿಳುವೆ ಜೇನು ಕುಟುಂಬಗಳಿಗೆ ವಿಶೇಷವಾಗಿ ಮೇಣದ ಪತಂಗ ಮತ್ತೆ ಕಡಜಗಳು, ನುಸಿ, ಹಾಗೆ ಒಂದು ಹಸಿರು ಬಣ್ಣದ ಪಕ್ಷಿ ಕೂಡ ಕಾಟ ಇರುತ್ತೆ. ಹಾಗೆ ಕೋತಿಗಳ ಕಾಟ, ಕರಡಿಗಳ ಕಾಟ ಇವೆಲ್ಲ ಕೂಡ ಸಮಸ್ಯೆಯನ್ನು ನಾವು ಕಾಣುತ್ತೆ. ಮತ್ತೆ ಹಾಗೆ ಇರುವೆಗಳ ಕಾಟ ಕೂಡ ನಾವು ಗಮನಿಸಬಹುದು. ಈ ಮೇಣ ತಿನ್ನೋ ಪತಂಗ ಹೆಚ್ಚು ನಮಗೆ ಕಾಡುವಂತ ಒಂದು ಕೀಟ ಅಥವಾ ಪೀಡೆ ಅಂತ ನಾವು ಕರೀಬಹುದು. ಇದು ಸಂಜೆ ಹೊತ್ತಲ್ಲಿ ಜೇನು ಪೆಟ್ಟಿಗೆಗಳ ಒಳಗಡೆ ನುಸುಳಿ ಆ ತಳಮನೆಯಲ್ಲಿ ಮೊಟ್ಟೆಗಳನ್ನ ಇಡುತ್ತೆ. ಮೊಟ್ಟೆಗಳ ಇಟ್ಟಾದ್ಮೇಲೆ ಸುಮಾರು ಒಂದು 8 ದಿವಸಕ್ಕೆ ಆ ಮೊಟ್ಟೆ ಹೊಡೆದು ಮರಿಯಾಗುತ್ತೆ. ಅದು ಎರೆಗಳಿಗೆ ಅಂದ್ರೆ ರಾಡೆಗಳಿಗೆ ಹೋಗಿ ಆ ರಾಡೆವನ್ನೆಲ್ಲ ತಿಂದು ಇಡೀ ಕುಟುಂಬವನ್ನ ಖಾಲಿ ಮಾಡ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಂದ್ರೆ ವಾರಕ್ಕೊಮ್ಮೆ ನಾವು ಜೇನು ಕುಟುಂಬಗಳ ಪರೀಕ್ಷೆ ಮಾಡ್ಬೇಕಾದ್ರೆ ಈ ತಳಮನೆಯನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಆ ಸಂದರ್ಭದಲ್ಲಿ ನಾವು ಒಂದು ಚಾಕು ಸಹಾಯದಿಂದ ಆ ತಳಮನೆ ಸ್ವಚ್ಛವಾಗಿ ಇಟ್ಕೋಬೇಕಾಗತ್ತೆ. ಅವಾಗ ನಾವು ಮೇಣದ ಪತಂಗದ ಹಾವಳಿನ ತಡಿಬಹುದು. ಹಾಗೆ ಹಳೆಯದಾದ ಎರೆಗಳು ಇದ್ದಾಗ ಅವನ ತೆಗೆಯೋದ್ರ ಮುಖಾಂತರ ಕೂಡ ಮೇಣದ ಪತಂಗನ ಹಾವಳಿಯನ್ನು ನಾವು ಕಡಿಮೆ ಮಾಡ್ಕೋಬಹುದು. ಮತ್ತೆ ಕುಟುಂಬದೊಳಗಡೆಗೆ ಅಂದ್ರೆ ಗೂಡುಗಳಿಗೆ ಎಲ್ಲೂ ಸಂದುಗಳು ಇರಬಾರ್ದು, ರಂಧ್ರಗಳು ಇರಬಾರ್ದು. ಸೊ ಆ ತರಗಳ ಇತ್ತು ಅಂದ್ರೆ ಅದನ್ನು ನಾವು ಮುಚ್ಚಬೇಕಾಗುತ್ತೆ. ಮತ್ತೆ ಎರಡನೇದಾಗಿ ಇರುವೆಗಳ ಕಾಟವನ್ನು ನಾವು ಗಮನಿಸಬಹುದು. ಒಂದು ಸ್ಟ್ಯಾಂಡ್ ಮೇಲೆ ನಾವು ಜೇನು ಪೆಟ್ಟಿಗೆ ಇಡೋದ್ರ ಮುಖಾಂತರ ಆ ಸ್ಟ್ಯಾಂಡಿಗೆ ನೀರು ಇಡುವಂತ ಒಂದು ವ್ಯವಸ್ಥೆ ಇರುವಂತಹ ಸ್ಟ್ಯಾಂಡ್ ಬಳಸೋದ್ರ ಮುಖಾಂತರ ನಾವು ಇರುವೆಗಳ ಕಾಟವನ್ನು ನಾವು ತಡಿಬಹುದು. ಹಾಗೆ ಒಂದು ಹಸಿರು ಬಣ್ಣದ ಪಕ್ಷಿ ವಿಶೇಷವಾಗಿ ಮಲೆನಾಡು ಸುತ್ತಮುತ್ತ ಹೆಚ್ಚು ಇದು ಕಂಡುಬರುತ್ತೆ. ಸೊ ಅದನ್ನ ನಾವು ಶಬ್ದ ಮಾಡಿ ಓಡಿಸೋ ಮುಖಾಂತರ ಹಸಿರು ಬಣ್ಣದ ಪಕ್ಷಿನ ನಾವು ಕಾಪಾಡ್ಕೋಬಹುದು. ಹಾಗೆ ಕಡ್ಜಗಳು ಕಾಟ ಕೂಡ ಹೆಚ್ಚು ನಮಗೆ ಮಲೆನಾಡಲ್ಲಿ ಕಾಣ್ತೀವಿ. ಈ ಕಡ್ಜಗಳು ಕೂಡ ಎಲ್ಲಿ ಜೇನು ಪೆಟ್ಟಿಗೆಗಳು ಇರ್ತವ ಅಲ್ಲೇ ಸಮೀಪವಾಗಿ ಮರಗಳಲ್ಲಿ ಇದು ಗೂಡನ್ನ ಕಟ್ಕೊಂಡಿರುತ್ತೆ. ಅಂತ ಕಡ್ಜದ ಗೂಡುಗಳನ್ನ ನಾವು ಗಮನಿಸಿದ್ರೆ ಅದನ್ನ ಒಡೆದು ನಾವು ಸಾಯಿಸಬೇಕಾಗುತ್ತೆ. ಹಾಗೆ ಕೋತಿಗಳು ಕಾಟ ಇರುತ್ತೆ, ಕರಡಿಗಳು ಕಾಟ ಇರುತ್ತೆ. ಇದಕ್ಕೆ ದೊಡ್ಡ ದೊಡ್ಡ ಪಂಜರಗಳನ್ನ ಕಬ್ಬಿಣದ ಮೆಶ್ಗಳಲ್ಲಿ ನಾವು ಜೇನು ಪೆಟ್ಟಿಗೆ ಇಟ್ಟು ಸಾಕಾಣಿಕೆ ಮಾಡೋದ್ರ ಮುಖಾಂತರ ಕೋತು ಕಾಟ ಮತ್ತೆ ಕರಡಿಗಳು ಕಾಟ ಕೂಡ ನಾವು ತಡಿಬಹುದು. ಹಾಗೆ ನುಸಿ ಬರುತ್ತೆ, ಅದ್ ನಮ್ಮ ತುಡ್ವೇಜಿನಲ್ಲಿ ಅಷ್ಟೊಂದು ಅದಕ್ಕೇನು ಸಮಸ್ಯೆ ಇರೋದಿಲ್ಲ, ಅದನ್ನೇನು ನಾವು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ಇವು ಮುಖ್ಯವಾಗಿ ಜೇನುಗಳಿಗೆ ಬರುವಂತಹ ಕೀಟಪೀಡಿಗಳ ಬಗ್ಗೆ ಆಯ್ತು. ಇನ್ನು ರೋಗಗಳು ಕೂಡ ಕಂಡು ಬರ್ತವೆ ಜೇನುಗಳಿಗೆ. ನಮ್ಮ ತುಡ್ವೇಜಿನಲ್ಲಿ ಟೈಸ್ಯಾಕ್ ಬ್ರೂಡ್ ಅಂತ ಒಂದು ರೋಗ ಬರುತ್ತೆ. ಇದು ಒಂದು ವೈರಾಣು. ಇದು ಸಾಮಾನ್ಯವಾಗಿ 90-91 ಕರ್ನಾಟಕದಲ್ಲಿ ಇದನ್ನ ನಾವು ಪತ್ತೆ ಹಚ್ಚಿದ್ವಿ. ಈಗಲೂ ಕೂಡ ಈ ರೋಗ ಅಲ್ಲಲ್ಲೇ ಕೆಲವು ಕಡೆ ಭಾಗಶಃ ನಾವು ಕಾಣಬಹುದು. ಈ ರೋಗ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಮರಿ ಹುಳುಗಳು ಸಾಯೋ ತರ ಮಾಡುತ್ತೆ. ಮರಿ ಹುಳುಗಳು ಸತ್ತು ಹೋಗ್ತವೆ ಈ ರೋಗ ಬಂದಾಗ. ಅದನ್ನ ನಾವು ಪತ್ತೆ ಹಚ್ಚಿ ಅಂತ ಕುಟುಂಬಗಳ ಸೋಂಕು ಇರುವಂತಹ ಕುಟುಂಬಗಳನ್ನ ಆರೋಗ್ಯವಾಗಿರುವಂತಹ ಕುಟುಂಬಗಳಿಂದ ನಾವು ಬೇರ್ಪಡಿಸಿ ದೂರ ಇಡಬೇಕಾಗುತ್ತೆ. ಎರಡನೇದಾಗಿ ನಾವು ಅದಕ್ಕೆ ಒಂದಷ್ಟು ಮದ್ದುಗಳು ಔಷಧಿಗಳನ್ನು ಕೂಡ ನಾವು ಇವಾಗ ಪತ್ತೆ ಹಚ್ಚಿದ್ದೀವಿ. ಅಂದ್ರೆ ವಿಶೇಷವಾಗಿ ಜೋವಿರಾಕ್ಸ್ ಗುಳಿಗೆ ಅಂತ ಬರುತ್ತೆ, ರಿಬಾವೈರಿನ್ ಅಂತ ಸಿಗುತ್ತೆ, ಇದೆಲ್ಲ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ. ಅದಕ್ಕೂ ಬಂದು ಸಕ್ಕರೆ ಪಾಕದಲ್ಲಿ ನಾವು ಅದನ್ನು ಕರಗಿಸಿ ವಾರಕ್ಕೆ 2 ಅಥವಾ 3 ಬಾರಿ ಕೊಡೋದ್ರಿಂದ ನಾವು ಈ ರೋಗದ ಒಂದು ಪ್ರಮಾಣವನ್ನು ತಗ್ಗಿಸ್ಬೋದು. ಈ ರೋಗ ನಮ್ಮ ಕೊಡಗು ಭಾಗದಲ್ಲಿ ಮತ್ತೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತೆ ನಮ್ಮ ಮಲೆನಾಡು ಸುತ್ತಮುತ್ತ ಅಂತ ಪ್ರದೇಶಗಳಲ್ಲಿ ಹೆಚ್ಚು ಇದು ಹಾನಿಯನ್ನು ಉಂಟು ಮಾಡಿತ್ತು. ಬಹುಶಃ ಇತ್ತೀಚಿನ ದಿನಗಳಲ್ಲಿ ಇದರ ಒಂದು ಪರಿಣಾಮ ತಗ್ಗಿದೆ, ಆದರೂ ಕೂಡ ಅಲ್ಲಲ್ಲಿ ಬರ್ತಿದೆ. ಆದರೆ ಕಂಡು ಬಂದ ತಕ್ಷಣವೇ ಸೋಂಕಿತ ಕುಟುಂಬಗಳನ್ನ ಆರೋಗ್ಯವಂತ ಕುಟುಂಬಗಳಿಂದ ಬೇರ್ಪಡಿಸುವಂಥದ್ದು ಬಹಳ ಪ್ರಮುಖವಾದಂತ ಒಂದು ಕ್ರಮ. ಮತ್ತೆ ಕೆಲವೊಂದು ಸಾರಿ ಈ ಜೇನುಗಳು ಗೂಡುಗಳನ್ನ ಬಿಟ್ಟು ಹೋಗ್ತವೆ ಅಂತ ಕೇಳಿದೀವಿ, ಮುಖ್ಯವಾಗಿ ಇದಕ್ಕೆ ಏನ್ ಕಾರಣ ಇರಬಹುದು ಅಂತೀರಿ? ಈ ಆಹಾರ ಕೊರತೆ ಇದ್ದಂಥ ಸಂದರ್ಭದಲ್ಲಿ ಅಥವಾ ಈ ಕೀಟಗಳು ಏನಾದರೂ ಅವಕ್ಕೆ ದಾಳಿ ಮಾಡಿದಾಗ ಅಥವಾ ಯಾವುದಾದ್ರು ರೋಗಗಳು ಕಂಡಾಗ ಮತ್ತೆ ನಾವು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲದಾಗ ಆ ಕುಟುಂಬಗಳು ಆ ಜಾಗವನ್ನು ಬಿಟ್ಟೋಗುತ್ತೆ. ಇದನ್ನು ನಾವು ಪಲಾಯನ ಅಂತಲೂ ಕೂಡ ಕರಿತೀವಿ. ಇದನ್ನು ನಾವು ನಿರ್ದಿಷ್ಟವಾಗಿ ನಾವು ಗಮನಿಸಿದಾಗ ಅವಕ್ಕೆ ಸೂಕ್ತವಾದಂಥ ನಾವು ನಿರ್ವಹಣಾ ಕ್ರಮಗಳನ್ನು ಕೊಟ್ಟಾಗ ಕೂಡ ಇದನ್ನು ನಾವು ಕುಟುಂಬಗಳನ್ನ ನಮ್ಮಲ್ಲಿ ಉಳಿಸ್ಕೋಬಹುದು. ಕೀಟಗಳು ಬಂದಾಗ, ರೋಗಗಳು ಬಂದಾಗ ಅವಕ್ಕೆ ನಾವು ನಿರ್ವಹಣೆಯನ್ನು ನಾವು ಮಾಡಬೇಕಾಗುತ್ತೆ. ಆಹಾರದ ಕೊರತೆ ಇದ್ದಾಗ ನಾವು ಅದಕ್ಕೆ ಕೃತಕವಾಗಿ ಸಕ್ಕರೆ ಪಾಕ ಮಾಡಿಕೊಡುವಂಥದ್ದಾದರೂ ನಾವು ಮಾಡಬೇಕಾಗುತ್ತೆ. ಇಂಥ ನಿರ್ವಹಣಾ ಕ್ರಮಗಳ ಮುಖಾಂತರ ನಾವು ಕುಟುಂಬಗಳನ್ನ ನಮ್ಮಲ್ಲೇ ಉಳಿಸ್ಕೊಳ್ಳೋಕೆ ಸಾಧ್ಯ ಇದೆ. ಅಂದರೆ ಕುಟುಂಬಗಳನ್ನು ಬಲಪಡಿಸಬೇಕಾಗತ್ತೆ. ಹೌದು, ಬಲಿಷ್ಠವಾಗಿದ್ದಾಗ ಕುಟುಂಬಗಳು ಪಲಾಯನ ಆಗೋದು ಕೂಡ ಕಡಿಮೆ ಆಗುತ್ತೆ. ಅಂದ್ರೆ ಇದಕ್ಕೆ ಸಂಬಂಧಪಟ್ಟ ಒಂದು ನಿರ್ವಹಣಾ ಕ್ರಮಗಳನ್ನು ನಾವು ಚೆನ್ನಾಗಿ ಅನುಸರಿಸ್ತಾ ಇರಬೇಕಾಗುತ್ತೆ. ಇನ್ನು ಮುಖ್ಯವಾಗಿ ಈ ರಾಸಾಯನಿಕ ಕೀಟನಾಶಕಗಳಿಂದ ನಾವು ಜೇನು ಕುಟುಂಬಗಳನ್ನ ಹೇಗೆ ರಕ್ಷಿಸಿಕೊಳ್ಬಹುದು ಅಂತೀರಿ? ಸಾವಯವ ಕೃಷಿ ಪದ್ಧತಿಯಲ್ಲಿ ಜೇನು ಸಾಕಾಣಿಕೆ ಮಾಡಿದ್ರೆ ನಮಗೆ ಜೇನುಗೂ ತುಂಬಾ ಉತ್ತಮವಾದಂಥದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಹೆಚ್ಚು ರಾಸಾಯನಿಕ ಸಿಂಪರಣೆಯನ್ನು ಕೂಡ ನಾವು ಸಿಂಪರಣೆ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಹೂವಿನ ಅಂತ ಇದ್ದಂತ ಸಂದರ್ಭದಲ್ಲಿ ರಾಸಾಯನಿಕ ಸಿಂಪರಣೆ ಮಾಡೋದು ಆದಷ್ಟು ಕಡಿಮೆ ಮಾಡಬೇಕಾಗುತ್ತೆ. ಮತ್ತೆ ಎರಡನೇದಾಗಿ ಸಂಜೆ ಹೊತ್ತು ನಾವು ರಾಸಾಯನಿಕ ಸಿಂಪರಣೆ ಮಾಡಿದ್ರೆ ಬಹಳ ಒಳ್ಳೆಯದು. ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಮತ್ತೆ ಮಧ್ಯಾಹ್ನದಾಗ ನಮ್ಮ ಜೇನು ಹುಳುಗಳು ಹೆಚ್ಚು ಹೂಗಳ ಮೇಲೆ ಕೆಲಸ ಮಾಡ್ತವೆ. ಅಂತ ಸಂದರ್ಭದಲ್ಲಿ ರಾಸಾಯನಿಕ ಸಿಂಪರಣೆ ಮಾಡಿದಾಗ ಹೆಚ್ಚು ಹುಳುಗಳು ಸಾಯ್ತವೆ. ಅದಕ್ಕೋಸ್ಕರ ಸಾಯಂಕಾಲದ ಸಮಯದಲ್ಲಿ ರಾಸಾಯನಿಕ ಸಿಂಪರಣೆ ಮಾಡಿದ್ರೆ ಜೇನು ಹುಳುಗಳು ಸಾಯೋದನ್ನು ಕೂಡ ಕಡಿಮೆ ಆಗ್ತವೆ. ಹಾಗೆ ನಾವು ರಾಸಾಯನಿಕ ಸಿಂಪರಣೆ ಮಾಡಲೇಬೇಕಾದಂತ ಒಂದು ಪರಿಸ್ಥಿತಿ ಬಂದಾಗ ನಾವು ನಮ್ಮ ಜೇನು ಕುಟುಂಬಗಳನ್ನ ಕನಿಷ್ಠ ಪಕ್ಷ 1/2 ಕಿಲೋಮೀಟರ್ ದೂರ ಬೇರೆ ಕಡೆಗೆ ಸ್ಥಳಾಂತರ ಮಾಡಿ ನಾವು ರಾಸಾಯನಿಕ ಸಿಂಪರಣೆ ಮಾಡ್ಕೋಬಹುದು. 1 ಅಥವಾ 3 ದಿನಗಳ ನಂತರ ಪುನಃ ಅದೇ ಜಾಗಕ್ಕೆ ನಾವು ತಗೋಬಂದು ಇಡೋದ್ರ ಮುಖಾಂತರ ನಾವು ಜೇನು ಕುಟುಂಬಗಳನ್ನ ರಕ್ಷಣೆ ಮಾಡ್ಕೋಬಹುದು. ಅಂದ್ರೆ ಮುಖ್ಯವಾಗಿ ಜೇನುಗಳು ಚಟುವಟಿಕೆಯಿಂದ ಕೂಡಿರುವಂತಹ ಸಮಯದಲ್ಲಿ ನಾವು ಈ ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪರಣೆ ಮಾಡಬಾರದು. ಹೌದು. ಇನ್ನು ಈ ಅಕಾಲಿಕ ಮಳೆ ಇತ್ತೀಚೆಗೆ ಸಾಮಾನ್ಯ ಆಗ್ತಾ ಇದೆ, ಇಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತೀರಿ? ಈಗ ಅಕಾಲಿಕವಾಗಿ ಮಳೆ ಸುರಿಯುತ್ತೆ, ಅಂತ ಸಂದರ್ಭದಲ್ಲಿ ಜೇನುಗಳಿಗೆ ಹೊರಗಡೆ ಹೋಗಿ ಆಹಾರ ಸಂಗ್ರಹಣೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಜೇನು ಕುಟುಂಬದ ಒಳಗಡೆಗೆ ಆಹಾರ ಇದ್ರೆ ಅದನ್ನ ತಿಂದು ಅವು ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು ರೈತರಿಗೆ ಏನಿದ್ದೀವಿ ಅಂದ್ರೆ, ನೀವು ಇಂಥ ಸಂದರ್ಭದಲ್ಲಿ ಹೆಚ್ಚು ಜಡಿ ಮಳೆ ಇಟ್ಕೊಂಡಾಗ 2-3 ದಿನಗಳ ಮಳೆಗಳು ಇದು ನಿರಂತರವಾಗಿ ಸುರಿತಾ ಇದ್ದಾಗ ನಾವು ಕೃತಕವಾಗಿ ಸಕ್ಕರೆ ಪಾಕವನ್ನಾದ್ರೂ ಮಾಡ್ಕೊಳ್ಬೇಕಾಗುತ್ತೆ. ಸಕ್ಕರೆ ಪಾಕವನ್ನ ಯಾವ ತರ ಮಾಡೋದು ಅಂದ್ರೆ, 1 ಲೋಟ ನೀರು, 1 ಲೋಟ ಸಕ್ಕರೆ, ಎರಡನ್ನು ಒಂದು ಬಟ್ಟಲಲ್ಲಿ ಹಾಕಿ ಕಲಸ್ಬೇಕಾಗತ್ತೆ. ಕರಗಿದ ನಂತರ ಉಗುರು ಬೆಚ್ಚಿಗೆ ಒಂದ್ ಸ್ವಲ್ಪ ಕಾಯಿಸಿ ಆರಿದ ನಂತರ ಅದನ್ನು ಪುನಃ ನಾವು ಜೇನು ಕುಟುಂಬದ ಒಳಗಡೆಗೆ ಅದಕ್ಕೆ ಏನಾದ್ರು ಗರ್ಕೆ ಹುಲ್ಲು ಅಥವಾ ತೆಂಗಿನ ನಾರು ಏನಾದ್ರೂ ಹಾಕಿ ಬಟ್ಲೊಳಗಡೆ ಹಾಕ್ಬಿಟ್ಟು ನಾವು ಕುಟುಂಬದ ಒಳಗಡೆ ಇಟ್ಟು ಜೇನು ಕುಟುಂಬಗಳಿಗೆ ಆಹಾರನ ಉಣಿಸ್ಬೇಕತ್ತೆ. ಈ ಸಂದರ್ಭದಲ್ಲಿ ಹೊರಗಡೆ ಹೋಗೋಕೆ ಸಾಧ್ಯ ಆಗೋದಿಲ್ಲ. ಜೇನುಗಳು ಅಲ್ಲೇ ಸಿಗುವಂತ ಕೃತಕವಾದ ಸಕ್ಕರೆ ಪಾಕನ ಕುಡಿದು ಅವು ತನ್ನ ಕುಟುಂಬವನ್ನು ಅಭಿವೃದ್ಧಿಪಡಿಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಮತ್ತೆ ಈ ಚಳಿಗಾಲ ಮತ್ತೆ ಜೇನು ಸುಗ್ಗಿ ಕಾಲ ಒಂದೇ ಸಮಯದಲ್ಲಿ ಬಂದಿರೋದ್ರಿಂದ ನಾವು ಏನು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ? ಚಳಿಗಾಲ ಮತ್ತೆ ಸುಗ್ಗಿ ಕಾಲ ನಮ್ಮ ಭಾಗದಲ್ಲಿ ಒಂದೇ ಸಂದರ್ಭದಲ್ಲಿ ಬರುತ್ತೆ. ಒಂದು ಕಡೆ ನಮಗೆ ಹೆಚ್ಚು ಆಹಾರ ಸಿಗುವಂತ ಬೆಳೆಗಳು ಹೂಗಳು ಹರಳಿರ್ತವೆ, ಮತ್ತೊಂದು ಕಡೆಗೆ ನಮಗೆ ಚಳಿಗಾಲ ಇರುತ್ತೆ. ಈ ಸಂದರ್ಭದಲ್ಲಿ ನಾವು ಕುಟುಂಬವನ್ನು ರಕ್ಷಣೆ ಮಾಡೋದ್ರಿಂದ ನಿರ್ವಹಣೆ ಮಾಡೋದ್ರಿಂದ ನಾವು ಹೆಚ್ಚು ತುಪ್ಪ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಜೇನು ಕುಟುಂಬಗಳು ಸಾಧಾರಣವಾಗಿ ಕುಟುಂಬದ ಒಳಗಡೆಗೆ ಯಾವಾಗಲೂ ಕೂಡ ಒಂದು 32-34 ಡಿಗ್ರಿ ತಾಪಮಾನವನ್ನ ಅದು ಕಾಪಾಡ್ಕೊಳ್ತಾ ಬರ್ತಾರೆ. ಚಳಿಗಾಲ ಆದಾಗ ತಾಪಮಾನ ಒಂದು 20 ಇಳಿಯುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಕುಟುಂಬದ ಮೇಲ್ಗಡೆಗೆ ಏನಾದರೂ ಒಂದು ಥರ್ಮಕೋಲು ಅಥವಾ ಪ್ಲಾಸ್ಟಿಕ್ ಕವರ್ಗಳಿಂದ ಸುತ್ತಿ ನಾವು ಕುಟುಂಬನ ಇಟ್ಕೋಬೇಕಾಗುತ್ತೆ. ಅವಾಗ ನಾವು ತಾಪಮಾನವನ್ನು ತಡೆದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನಮ್ಮ ಪ್ರವೇಶ ದ್ವಾರದಲ್ಲಿ ಎರಡು ತರ ನಾವು ಅವಕಾಶ ಮಾಡ್ಕೊಡ್ತೀವಿ. ಒಂದು ಚಿಕ್ಕದಾದ ಒಂದು ಪ್ರವೇಶ ದ್ವಾರ ಇರುತ್ತೆ, ಇನ್ನೊಂದು ದೊಡ್ಡದಾಗಿರುತ್ತೆ. ಆ ಚಿಕ್ಕದಾದ ಪ್ರವೇಶ ದ್ವಾರವನ್ನು ನಾವು ಅಳವಡಿಸಬೇಕಾಗುತ್ತೆ. ಅವಾಗ ಗಾಳಿ ಒಳಗಡೆ ನುಗ್ಗೋದು ಕೂಡ ಕಡಿಮೆ ಆಗುತ್ತೆ, ಮತ್ತೆ ತಾಪಮಾನವನ್ನು ಕೂಡ ತಡೆದಿಟ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಹಾಗೆ ಕುಟುಂಬದ ಒಳಗಡೆಗೆ ಆದಷ್ಟು ಎರಿ ಇಲ್ದಿರುವಂತ ಚೌಕಟ್ಟುಗಳಿದ್ರೆ ಅದನ್ನ ತೆಗೆದಾಕಬೇಕಾಗುತ್ತೆ. ಸೊ ಇದ್ರ ಮುಖಾಂತರ ನಾವು ಕುಟುಂಬಗಳನ್ನ ನಾವು ತಾಪಮಾನಕ್ಕೆ ಕಾಪಾಡ್ಕೊಳ್ಳೋದಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕಾಗುತ್ತೆ. ಮತ್ತೆ ಗೂಡಿನಲ್ಲಿ ಸಾಕಷ್ಟು ಜೇನುತುಪ್ಪದ ಸಂಗ್ರಹ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ಹೌದು, ಗೂಡಲ್ಲಿ ಸಾಕಷ್ಟು ಜೇನುತುಪ್ಪ ಇರೋದ್ರಿಂದ ಅಲ್ಲೇ ಅವು ಉಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ, ಅಭಿವೃದ್ಧಿ ಪಡಿಸ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗುತ್ತೆ. ಮತ್ತೆ ಶತ್ರುಗಳು ಇಲ್ಲದ ರೀತಿಯಲ್ಲಿ ನೋಡ್ಕೋಬೇಕಾಗುತ್ತೆ. ರೋಗಗಳು ಶತ್ರುಗಳು ಯಾವೂ ಕೂಡ ಅದು ಕುಟುಂಬಕ್ಕೆ ಬರಲಿಲ್ಲದಾಗೆ ನಾವು ತಡೆ ಹಿಡಿಯಬೇಕಾಗುತ್ತೆ. ಅಂದ್ರೆ ಕುಟುಂಬದ ಒಂದು ಉಷ್ಣಾಂಶವನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಅಂತಿದೆ. ನಿಜವಾಗ್ಲೂ ಅದು ಉಷ್ಣಾಂಶ ಒಂದು ಹಿತಕರವಾದ ಮಟ್ಟಕ್ಕಿಂತ ಕಡಿಮೆ ಆಗಬಾರದು. ಅದೇನಾದ್ರೂ ಕಡಿಮೆ ಆಯ್ತು ಅಂದ್ರೆ ಇವುಗಳ ಶಕ್ತಿಯಲ್ಲನ ಶಾಖವಾಗಿ ನಷ್ಟ ಆಗ ಸಾಧ್ಯತೆಯೂ ಇರುತ್ತೆ. ಅವಾಗ ಹೊರಗಡೆ ಹೋಗಿ ಕೆಲಸ ಮಾಡುವಂತ ಸಂಖ್ಯೆಗಳು ಕಡಿಮೆ ಆಗುತ್ತೆ, ನಮ್ಗೆ ಆಹಾರ ಸಂಗ್ರಹಣೆ ಕೂಡ ಕಡಿಮೆ ಆಯ್ತು, ತುಪ್ಪದ ಮೇಲೇನು ಕೂಡ ಅದು ಪ್ರಭಾವ ಬೀರುತ್ತೆ. ಅವು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅಂದ್ರೆ ಕುಟುಂಬದ ಉಷ್ಣತೆಯನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ಖಂಡಿತವಾಗ್ಲು. ಇನ್ನ ಮುಖ್ಯವಾಗಿ ಈ ಜೇನು ಸಾಕಾಣಿಕೆಯನ್ನ ಪ್ರಾರಂಭ ಮಾಡುವಂತವ್ರು ಹೇಗೆ ಮಾಡಬಹುದು ಅಂತ? ಜೇನು ಸಾಕಾಣಿಕೆ ಕೆಲವು ಭಾಗದಲ್ಲಿ ಈಗಾಗಲೇ ಪರಿಚಿತ ಆಗಿರುವಂತ ಒಂದು ಉಪಕಸಬಿದು, ಇನ್ನು ಅನೇಕ ಭಾಗಗಳಲ್ಲಿ ಇದಿನ್ನು ಅಷ್ಟೊಂದು ಪರಿಚಿತ ಆಗಿಲ್ಲ. ಅದಕ್ಕೋಸ್ಕರ ಪ್ರಾರಂಭ ಮಾಡುವಂತ ರೈತರು ಅಥವಾ ಇತ್ತೀಚಿನ ದಿನಗಳಲ್ಲಿ ಯುವಕರು ಕೂಡ ಹೆಚ್ಚು ಜನ ಇವತ್ತು ಆಕರ್ಷಿತರಾಗಿದ್ದಾರೆ. ಅವರು ಜೇನು ಕೃಷಿ ಬಗ್ಗೆ ಒಂದು ಸಾಮಾನ್ಯವಾಗಿ ಒಂದು ಜ್ಞಾನವನ್ನು ಪಡಿಲೇಬೇಕಾಗುತ್ತೆ. ಅದನ್ನ ನಾವು ಸಾಮಾಜಿಕ ಜಾಲತಾಣಗಳ ಮುಖಾಂತರ ಆದ್ರೂ ಪಡಿಬೋದು, ಕೆಲವು ಪುಸ್ತಕಗಳನ್ನ ಓದೋದ್ರ ಮುಖಾಂತರ ಆಗಿದ್ದು, ಅಥವಾ ಕೆಲವು ಸಂಸ್ಥೆಗಳು, ಕೆಲವು ಖಾಸಗಿ ಸಂಸ್ಥೆಗಳು ಮತ್ತೆ ಸರ್ಕಾರಿ ಸಂಸ್ಥೆಗಳು, ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಸಾಮಾನ್ಯವಾಗಿ ತರಬೇತಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಿರ್ತೀವಿ. ಕೃಷಿ ವಿಜ್ಞಾನಿಗಳು ಪ್ರತಿ ಜಿಲ್ಲೆಯಲ್ಲೂ ಇದಾವೆ. ಹೌದು, ಅಲ್ಲಿ ನಡೆಸುವಂತ ತರಬೇತಿ ಕಾರ್ಯಕ್ರಮಗಳಲ್ಲಿ ನಾವು ಪಾಲ್ಗೊಂಡು ಅದ್ರ ಬಗ್ಗೆ ಒಂದಷ್ಟು ಸಾಮಾನ್ಯವಾದಂತ ಒಂದು ಜ್ಞಾನವನ್ನ ಗಳಿಸಬೇಕಾಗುತ್ತೆ. ಮತ್ತೆ ಎರಡನೇದಾಗಿ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಕೆಲವಾರು ಜನ ಕೃಷಿಕರು ಇದ್ದಾರೆ, ಅಂತವರ ಮಾಹಿತಿ ತಗೊಂಡು ಅವ್ರ ಹತ್ರ ಒಂದು ಅರ್ಧ ದಿನ ಒಂದು ದಿನ ಮೊದಲು ಕೆಲಸ ಮಾಡ್ಬೇಕಾಗತ್ತೆ. ಅದಾದ ನಂತರ ನಾವು ಜೇನು ಸಾಕಾಣಿಕೆನ ಪ್ರಾರಂಭ ಮಾಡಬೇಕು. ಮತ್ತೆ ಜೇನು ಸಾಕಾಣಿಕೆನ ಒಂದೇ ಸಲ 10-15 ಕುಟುಂಬಗಳು ಇಟ್ಕೊಂಡು ಮಾಡೋದು ಒಳ್ಳೇದಲ್ಲ. ನಾವು ಕಡಿಮೆ ಸಂಖ್ಯೆಯಲ್ಲಿ ನಾವು ಶುರು ಮಾಡಬೇಕಾಗತ್ತೆ. 2-3 ಕುಟುಂಬಗಳಿಟ್ಟು ಸುಮಾರು 6-7 ಕೆಲಸ ಮಾಡಬೇಕಾಗತ್ತೆ. ಅದರಲ್ಲಿ ನಮಗೆ ಒಂದು ಯಶಸ್ಸು ಸಿಕ್ತಾಗ, ನಮಗೆ ಆತ್ಮವಿಶ್ವಾಸ ಹೆಚ್ಚಾದಾಗ ನಾವು ಜೇನು ಕುಟುಂಬಗಳ ಸಂಖ್ಯೆ ಕೂಡ ಹೆಚ್ಚು ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಜೇನುಗಳ ಒಂದು ಚಲನವಲನದ ಬಗ್ಗೆ ಎಲ್ಲ ಕೋಬೇಕಾಗುತ್ತೆ. ಖಂಡಿತವಾಗ್ಲು, ಅದ್ರದ್ದು ಚಲನವಲನ, ಅದ್ರದ್ದು ಕುಟುಂಬಗಳ ರಚನೆ ಹೇಗಿದೆ, ಅವೆಲ್ಲದ್ರ ಬಗ್ಗೆ ನಾವು ಪ್ರಾಥಮಿಕವಾಗಿ ತಿಳ್ಕೊಂಡಾದ್ಮೇಲೆ ನಾವು ಜೇನು ಸಾಕಾಣಿಕೆ ಪ್ರಾರಂಭ ಮಾಡೋದು ತುಂಬಾ ಒಳ್ಳೇದು. ಇನ್ನು ಈ ಮಧುವನ ಅಂತ ನಾವು ಕೇಳ್ತಾ ಇರ್ತೀವಿ, ಈ ರೀತಿ ಅಂದ್ರೆ ಏನು, ಇದರ ವಿನ್ಯಾಸ ಹೇಗಿರಬೇಕು ಅಂತೀರಿ? ಮಧುವನ ಅಂದ್ರೆ ನಾವು ಎಲ್ಲಿ ಜೇನು ಕುಟುಂಬಗಳನ್ನ ಇಟ್ಟು ನಾವು ನಿರ್ವಹಣೆ ಮಾಡ್ತೀವೋ ಆ ಜಾಗವನ್ನ ನಾವು ಮಧುವನ ಕರೀತೀವಿ. ಕನಿಷ್ಠ ಪಕ್ಷ ಒಂದು 10 ಪೆಟ್ಟಿಗೆ ಆದ್ರೂ ನಾವು ಅಲ್ಲಿ ಆ ಜಾಗದಲ್ಲಿ ಇಟ್ಕೋಬೇಕಾಗತ್ತೆ. ನಾವು ಆ ಮಧುವನ ಸ್ಥಳವನ್ನ ಆಯ್ಕೆ ಮಾಡ್ಕೊಳ್ಳೋದು ಕೂಡ ತುಂಬಾ ಮುಖ್ಯವಾದದ್ದು. ನಾವು ಎಲ್ಲಿ ಮಧುವನ ಪ್ರಾರಂಭ ಮಾಡ್ಬೇಕು ಅನ್ಕೊಂತೀವೋ ಆ ಸ್ಥಳ ಎಷ್ಟು ಶಬ್ದದಿಂದ ರಹಿತವಾಗಿರ್ಬೇಕು, ಶಾಂತವಾದಂತ ಜಾಗವಿರಬೇಕು, ಪ್ರಶಾಂತವಾದ ಸ್ಥಳವನ್ನು ಆಯ್ಕೆ ಮಾಡ್ಕೋಬೇಕು, ಹೆಚ್ಚು ಸಸ್ಯಗಳು ಇರುವಂತದ್ದು, ನೆರಳನ್ನು ಕೊಡುವ ಜಾಗವೂ ಆಗಿರ್ಬೇಕು, ಮತ್ತೆ ಈ ರಾಷ್ಟ್ರೀಯ ಹೆದ್ದಾರಿಗಳಿಂದ ಮತ್ತೆ ಇಂಥ ಜಾಗದಿಂದ ದೂರ ಇರಬೇಕು, ಕಾರ್ಖಾನೆಗಳಿಂದ ದೂರ ಇರಬೇಕಾಗತ್ತೆ. ಸೊ ಇಂಥ ಪ್ರದೇಶ ಸುತ್ತಮುತ್ತ ಆಹಾರ ಸಿಗುವಂತದ್ದು ಕೂಡ ನಾವು ನೋಡ್ಕೋಬೇಕಾಗುತ್ತೆ. ಅಂದ್ರೆ ವಾಯುಮಾಲಿನ್ಯ ಕೂಡ ಇರಬಾರದು, ವಾಯುಮಾಲಿನ್ಯ ಇರಬಾರ್ದು. ನಾವು ಎಲ್ಲಿ ಮಧುವನವನ್ನು ಸ್ಥಾಪನೆ ಮಾಡ್ತೀವೋ ಆ ಜಾಗದಿಂದ ಸುಮಾರು 1.5 ಕಿಲೋಮೀಟರ್ ಸುತ್ತಮುತ್ತ ಹೆಚ್ಚು ಸಸ್ಯ ಹೇರಳವಾಗಿ ಇರುವಂತ ಜಾಗವನ್ನು ಕೂಡ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಅಂತ ಒಂದು ಪ್ರಶಾಂತವಾದಂತ ವಾತಾವರಣ ಇರುವಂತ ಜಾಗದಲ್ಲಿ ನಾವು ಮಧುವನವನ್ನ ಸ್ಥಾಪನೆ ಮಾಡಿದಾಗ ನಮ್ಮ ಮಧುವನದಲ್ಲಿ ಕುಟುಂಬಗಳ ಅಭಿವೃದ್ಧಿ ಚೆನ್ನಾಗಾಗುತ್ತೆ, ನಮಗೆ ಹೆಚ್ಚು ಜೇನು ತುಪ್ಪವನ್ನು ಸಿಗುತ್ತೆ, ಮತ್ತೆ ಸುತ್ತಮುತ್ತ ಇರುವಂತ ನಮ್ಮ ಕೃಷಿ ಬೆಳೆಗಳು, ತೋಟಗಾರಿಕಾ ಬೆಳೆಗಳು ಕೂಡ ಇದರಿಂದ ಉಪಯೋಗವನ್ನು ಪಡೆದುಕೊಳ್ತೇವೆ. ಇನ್ನು ಈ ಜೇನು ನೊಣಗಳಲ್ಲಿ ಎಷ್ಟು ಪ್ರಭೇದಗಳಿದ್ದಾವೆ ಅಂತೀರಿ? ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ನಾವು 5 ಪ್ರಭೇದಗಳು ಅಂತ ನಾವು ಕರಿಬೋದು. ಹೆಜ್ಜೆನ್ನ ನಾವು ಕಾಣ್ಬೋದು, ಹಾಗೆ ಕಡ್ಡಿ ಜೇನು ಅಥವಾ ಕೋಲೇನು ರಂಬೆ ಜೇನು ಅಂತ ಕರಿತೀವಿ, ಹಾಗೆ ಮೂರನೇದಾಗಿ ತುಡುವೆ ಜೇನು ಅಂತ ಕರಿತೀವಿ, ಕೆಲವು ಭಾಗದಲ್ಲಿ ಇದನ್ನ ಉತ್ತು ಜೇನು, ತೊರೆ ಜೇನು, ತೊಡೆ ಜೇನು, ಪೊಟ್ರೆ ಜೇನು ಅಂತ ಕರೀತಾರೆ. ಮತ್ತೆ ಇನ್ನೊಂದು ನಾವು ವೇಸ್ಟ್ನಿಂದ ಕೂಡ ಒಂದು ಮೆಲ್ಲಿಫರ ಜೇನು ಅಂತೇಳಿ ಆಮೋದು ಮಾಡ್ಕೊಂಡಿದ್ದೀವಿ. ಮತ್ತೆ ಕೊನೆಯದಾಗಿ ನಸರು ಜೇನು ಅಂತ, ಅದನ್ನ ಕೆಲವು ಭಾಗದಲ್ಲಿ ಮುಜಂಟಿ ಜೇನು, ಮಿಶ್ರಿ ಜೇನು ಅಂತ ಕರಿತೀವಿ. 5 ಪ್ರಭೇದಗಳನ್ನ ನಾವು ಕಾಣಬಹುದು. ಅಲ್ಲಿ ಹೆಜ್ಜೇನು ಮತ್ತೆ ಕಡ್ಡಿ ಜೇನು ಇವನ್ನ ಸಾಕೋದಕ್ಕಾಗಲ್ಲ, ಇವು ಕಾಡಿನ ಜೇನು ಅಂತ ಕರಿತೀವಿ. ಅದೇ ಇವು ಒಳ್ಳೆ ಪರಾಗಸ್ಪರ್ಶ ಕೀಟ. ಹೆಜ್ಜೆನಲ್ಲಿ ನಮಗೆ ವಾರ್ಷಿಕವಾಗಿ ಸುಮಾರು 15-20 ಕೆಜಿ ವರೆಗೂ ನಾವು ಗಳಿಸ್ಬೋದು. ಇದನ್ನ ಸಾಮಾನ್ಯವಾಗಿ ಕೆಲವು ಹಳ್ಳಿಗಳಲ್ಲಿ ಅಲ್ಲೊಬ್ರು ಇಲ್ಲೊಬ್ರು ರೈತರುಗಳು ಕೀಳ್ತಾರೆ. ಮತ್ತೆ ಆದಿವಾಸಿ ಜನಗಳು, ಸೋಲಿಗರು ಅಥವಾ ಸಿದ್ಧಿಗಳು, ಕಾಡು ಕುರುಬರು, ಜೇನು ಕುರುಬರು, ಇವರು ಹೆಚ್ಚು ಕಾಡಲ್ಲಿ ಹೆಜ್ಜೆನಿಂದ ಜೇನುತುಪ್ಪವನ್ನು ಸಂಗ್ರಹಣೆ ಮಾಡಿ ಮಾರಾಟವನ್ನು ಮಾಡ್ತಾರೆ. ಹಾಗೆ ಕಡ್ಡಿ ಜೇನು ಮತ್ತೆ ಕೋಲ್ ಜೇನು ಅಂತ ಏನು ಹೇಳಿದೆ ನಾನು, ಅದು ಇದೆಗಳಲ್ಲಿ ನಾವು ಕಾಣ್ಬೋದು. ಇದರಲ್ಲೂ ಕೂಡ ಒಂದು 1/2 ಕೆಜಿ 1 ಕೆಜಿ ಜೇನುತುಪ್ಪ ಸಿಗುತ್ತೆ ನಮಗೆ. ಇದು ಕೂಡ ನಾವು ಸಾಕೋದಕ್ಕೆ ಆಗೋದಿಲ್ಲ. ಉಳಿದಂತೆ ನಾವು ಜೇನು ಸಾಕಾಣಿಕೆ ಅಂದ ತಕ್ಷಣ ನಾವು ಮಾತಾಡೋಂಥದ್ದು ತುಡುಬೆ ಜೇನು. ಇದು ಹುತ್ತೊಳಗಡೆಗೆ, ಮರದ ಪೊಟ್ರೆಗಳಲ್ಲಿ ಅಥವಾ ಸಂದುಗಳಲ್ಲಿ ಇಂಥ ಜಾಗದಲ್ಲಿ ಇದು ತನ್ನ ಗೂಡನ್ನು ಕಟ್ಟುತ್ತೆ. ಇಂಥ ಒಂದು ಜೇನನ್ನು ನಾವು ಹಿಡಿದು ನಮ್ಮ ಜೇನು ಪೆಟ್ಟಿಗೆಗೆ ನಾವು ವರ್ಗಾವಣೆ ಮಾಡಿಕೊಂಡು ಸಾಕಾಣಿಕೆ ಮಾಡೋದು. ಇದರಲ್ಲಿ ಸಾಮಾನ್ಯವಾಗಿ ನಮಗೆ 6-10 ಕೆಜಿ ನಮಗೆ ವಾರ್ಷಿಕವಾಗಿ ನಮ್ಮ ನಿರ್ವಹಣೆ ಮೇಲೆ ಮತ್ತು ನಮ್ಮ ಪ್ರದೇಶದಲ್ಲಿ ಇರುವಂಥ ಸಸ್ಯಗಳ ಆಧಾರದ ಮೇಲೆ ನಮಗೆ ಜೇನುತುಪ್ಪದ ಉತ್ಪಾದನೆ ಕೂಡ ನಮಗೆ ತುಡುವೆ ಜೇನು ಸಿಗುತ್ತೆ. ಹಾಗೆ ಮೆಲ್ಲಿಫರ ಜೇನು ಅಂದ್ಬಿಟ್ಟು ಇದು ವಿದೇಶದಿಂದ ತಂದಿರೋಂಥ ಜೇನು. ಇದು ಉತ್ತರ ಭಾರತದಲ್ಲಿ ಹೆಚ್ಚು ಜನಪ್ರಿಯ ಮತ್ತೆ ಅಲ್ಲಿ ಹೆಚ್ಚು ಜೇನು ಸಾಕಾಣಿಕೆಯನ್ನು ಮೆಲ್ಲಿಫರದಲ್ಲಿ ಮಾಡ್ತಿದ್ದಾರೆ. ಇದು ಕೂಡ ಕನಿಷ್ಠ ಪಕ್ಷ 20-25 ಕೆಜಿ ವಾರ್ಷಿಕವಾಗಿ ನಮಗೆ ಜೇನುತುಪ್ಪವನ್ನು ಸಿಗುತ್ತೆ. ಉಳಿದಂತೆ ನಸರು ಜೇನು ಅಥವಾ ಮುಜಂಟಿ ಜೇನು, ರಾಳೆ ಜೇನು ಅಂತ ಕರಿತೀವಿ. ಇದು ಈ ಮಣ್ಣಿನ ಮನೆಗಳಲ್ಲಿ ಇದು ಜೇನು ಗೂಡನ್ನು ಕಟ್ಟುತ್ತೆ. ಇದನ್ನು ನಾವು ನಮ್ಮ ಪೆಟ್ಟಿಗೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಅಥವಾ ಬಿದಿರು ಬೊಂಬ್ಗಳಿಗೆ ವರ್ಗಾವಣೆ ಮಾಡಿಕೊಂಡು ಜೇನು ಸಾಕಾಣಿಕೆಯನ್ನು ಮಾಡ್ಬೋದು. ಇದರಿಂದ ನಮಗೆ 1/2 ಕೆಜಿ ಒಳಗಡೆಗೆ ನಮಗೆ ಜೇನುತುಪ್ಪ ಸಿಗುತ್ತೆ ವಾರ್ಷಿಕವಾಗಿ. ಆದರೆ ಇದು ಜೇನುತುಪ್ಪದಲ್ಲಿ ಹೆಚ್ಚು ಆರೋಗ್ಯದಾಯಕವಾದ ಅಂಶಗಳು ಇರ್ತವೆ ಅಂತೇಳಿ ಇದಕ್ಕೆ ಹೆಚ್ಚು ಬೆಲೆಯನ್ನು ಕೂಡ ಕೊಟ್ಟು ಖರೀದಿ ಮಾಡೋದನ್ನು ನಾವು ಕಾಣ್ತಾ ಇದ್ದೀವಿ. ಯುರೋಪಿಯನ್ ಜೇನು ಕೂಡ ಇವತ್ತು ಸಾಕಷ್ಟು ಪ್ರದೇಶಗಳಲ್ಲಿ ಸಾಕಾಣಿಕೆಗೆ ಒಳಪಟ್ಟಿದೆ ಅಂತ. ಬಹುತೇಕ ಉತ್ತರ ಭಾರತದಲ್ಲಿ ಇವತ್ತು ಯುರೋಪಿಯನ್ ಜೇನೇ ನಾವು ಕಾಣಬಹುದು. ಅದಕ್ಕೆ ಯಾಕಂದ್ರೆ ಹೆಚ್ಚು ಜೇನುಪ ಸಿಗುತ್ತೆ, ಮತ್ತೆ ಅಲ್ಲೆಲ್ಲ ಒಂದು ಏಕ ಬೆಳೆ ಪದ್ಧತಿ ಇದೆ. ಈ ಸಾಸಿವೆ ಬೆಳೀತಾರೆ? ಹೌದು, ಏಕ ಬೆಳೆ, ಸಾಸಿವೆ ಆಗಿರ್ಬೋದು, ಲಿಚ್ಚಿ ಆಗಿರ್ಬೋದು, ಇಂಥ ಏಕ ಬೆಳೆ ಪದ್ಧತಿ ಅನುಸರಿಸ್ತಾರೆ. ಅಲ್ಲಿ ಇಟ್ಟಾಗ ಹೆಚ್ಚು ತುಪ್ಪ ಸಿಗುತ್ತೆ, ಅದಕ್ಕೋಸ್ಕರ ರೈತರು ಹೆಚ್ಚು ಮೆಲ್ಲಿಫರ ಜೇನೇ ಆ ಕಡೆಗೆ ಸಾಕಾಣಿಕೆ ಮಾಡ್ತಾರೆ. ಮತ್ತೆ ಇಳುವರಿ ಕೂಡ ಹೆಚ್ಚು ಬರುತ್ತೆ. ಅದು 20-25 ಕೆಜಿವರೆಗೂ ನಮ್ಗೆ ವಾರ್ಷಿಕವಾಗಿ ಒಂದು ಜೇನು ಕುಟುಂಬದಿಂದ ನಮಗೆ ಲಭ್ಯವಾಗುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಜೇನು ಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ KT ವಿಜಯಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9986-0518-52. ಇವರನ್ನು ತರಬೇತಿಗೆ ಕೂಡ ಸಂಪರ್ಕಿಸ್ಬೋದು. ಆ ಒಂದು ಮೊಬೈಲ್ ದೂರವಾಣಿ ಸಂಖ್ಯೆ ಹೀಗಿದೆ: 9986-0518-52. ತುಂಬ ಸಂತೋಷ ಡಾಕ್ಟರ್ ವಿಜಯಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಜೇನು ಸುಗ್ಗಿ ಕಾಲದಲ್ಲಿ ನಮ್ಮ ಜೇನು ಕುಟುಂಬಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ, ಜೊತೆಗೆ ಈ ಜೇನು ಕೃಷಿ ಬಗ್ಗೆಯೂ ಕೂಡ ಸಾಕಷ್ಟು ವಿಶದವಾಗಿ